ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಣ್ಣಿನಲ್ಲಿ ಹೆಚ್ಚಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡಬೇಕು. ಇನ್ನು ಜಿಲ್ಲೆಯಲ್ಲಿ ತೊಗರಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಬೆರೆಸಿ ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಕುಡಿ ಚೀಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ಹತ್ತಿ ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 ಬಾರಿ 2% ಯೂರಿಯಾ 20 ಗ್ರಾಂ ಪ್ರತಿ ಲೀಟರ್ಗೆ ಅಥವಾ 1% ಪೊಟ್ಯಾಸಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪಡಿಸಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 ಗ್ರಾಂ ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸಹೀರುವ ಕೀಟದ ಹತೋಟಿಗಾಗಿ 0.3 ಗ್ರಾಂ ಫ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮಿಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಕಂಡು ಬಂದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಟಿಬಿಕನೋಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ ಭತ್ತದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಿ. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು ಇಂತಹ ಬೆಳೆಗೆ ಮೇಲುಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲುಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಕಟ್ಟಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಟೊಮ್ಯಾಟೊ ಬೆಳೆದಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಟೊಮ್ಯಾಟೊ ಬೆಳೆಯಲ್ಲಿ ಆರಂಭದಲ್ಲಿ ಅಂಗಮಾರಿ ರೋಗ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ಬನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 15 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಿ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 0.2 ಗ್ರಾಂ ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿಯಲ್ಲಿ ತೃಪ್ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿರುವಂತೆ ಹಾಕಬೇಕು ಅಥವಾ 0.3 ಗ್ರಾಂ ಡಿನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಹತೋಟಿಗಾಗಿ 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನಾಜಾಲ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಳೆಗಾಲದಲ್ಲಿ ಕುರಿ ಮತ್ತು ಆಡುಗಳಿಗೆ ಬರುವ ಎಂಟಿರೊಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಹಾಕಿಸಿ ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಸಿ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ, ಹಾಗೆಯೇ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ಇತ್ತೀಚೆಗೆ ಅಲ್ಲಲ್ಲಿ ಹಳ್ಳಿಯಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಕುರಿ ಮತ್ತು ಆಡು ಸಾಕಾಣಿಕೆ ಸರ್ವೇ ಸಾಮಾನ್ಯವಾಗಿದೆ. ಹಿಂದಕ್ಕೆಲ್ಲ ಹಿಂಡು ಹಿಂಡು ಕುರಿಗಳನ್ನು ಅಲ್ಲಲ್ಲಿ ಮೇಯಿಸಲಿಕ್ಕೆ ತೆಗೆದುಕೊಂಡು ಹೋಗಿ ಗುಡ್ಡಗಾಡುಗಳಲ್ಲಿ ಅಡ್ಡಾಡಿ ಮೇಯಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಕುರಿ ಮತ್ತು ಆಡುಗಳನ್ನು ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕ್ತಕ್ಕಂಥ ಪದ್ಧತಿಯನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಕುರಿ ಮತ್ತು ಆಡುಗಳಿಂದ ಮಾಂಸ, ಉಣ್ಣೆ, ಚರ್ಮ ಮತ್ತು ಗೊಬ್ಬರ ದೊರೆತದೆ. ಕುರಿ ಮತ್ತು ಮೇಕೆಗಳ ಗೊಬ್ಬರ ಜಮೀನಿನ ಫಲವತ್ತತೆಯನ್ನು ಹೆಚ್ಚಿಸ್ತದೆ. ರಾಷ್ಟ್ರದಲ್ಲಿ ಅವುಗಳ ಮಾಂಸಕ್ಕೆ ಒಂದು ಬೇಡಿಕೆ ಜಾಸ್ತಿ ಆಗ್ತದೆ. ಕರ್ನಾಟಕದಲ್ಲಿ 95 ಲಕ್ಷ ಕುರಿ ಹಾಗೂ 60 ಲಕ್ಷ ಆಡುಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಗೋಮಾಳಗಳ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಾ ಇದೆ. ವಲಸೆ ಪದ್ಧತಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡುವವರಿಗೆ ತುಂಬ ಕಷ್ಟವಾಗ್ತಾ ಇದೆ. ಆದ್ದರಿಂದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಹೆಚ್ಚು ಜನಪ್ರಿಯವಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಈ ಒಂದು ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ರೈತರು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಭೂರಹಿತ ಕೃಷಿ ಕಾರ್ಮಿಕರು ಹೆಚ್ಚಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ಗುಡ್ಡಗಾಡು ಪ್ರದೇಶಗಳು ಮತ್ತು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ಕುರಿ ಮತ್ತು ಆಡು ಸಾಕಾಣಿಕೆ ಹೆಚ್ಚು ಲಾಭ ತರ್ತಕ್ಕಂಥ ಒಂದು ಉದ್ಯಮ ಅಂತೇಳಿ ಹೇಳ್ಬೋದು. ಕುರಿ ಮತ್ತು ಮೇಕೆ ಸಾಕಾಣಿಕೆ ಪ್ರಚಲಿತ ಪದ್ಧತಿಗಳ ಬಗ್ಗೆ ಹೇಳೋದಾದರೆ, ಒಂದು ವಲಸೆ ಪದ್ಧತಿ, ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ಹಿಂಡಿಂಡು ಕುರಿಗಳನ್ನು ಆಡುಗಳನ್ನು ತೊಗೊಂಡು ಹೋಗಿ ಮೇಯಿಸ್ತಕ್ಕಂಥ ಪದ್ಧತಿ ವಲಸೆ ಪದ್ಧತಿ ಇದು. ಇನ್ನು ಅರೆ ವಲಸೆ ಪದ್ಧತಿ ಎರಡನೇದು ಮತ್ತು ಮೂರನೇದು ಇತ್ತೀಚೆಗೆ ಬಂದಂಥದ್ದು ಕೊಟ್ಟಿಗೆ ಪದ್ಧತಿ ಅಂಥೇಳಿ. ಕೊಟ್ಟಿಗೆ ಪದ್ಧತಿ ಇದೊಂದು ಶೂನ್ಯ ವಲಸೆ ಪದ್ಧತಿ ಅಂತ ಹೇಳ್ಬೋದು. ನಾವು ಒಂದು ಕೊಠಡಿಯಲ್ಲಿ ಆಡು ಮತ್ತು ಕುರಿಗಳನ್ನು ಕೂಡಿ ಹಾಕಿ ಅವುಗಳನ್ನು ಅಲ್ಲೇ ಚೆನ್ನಾಗಿ ಮೇಯಿಸಿ ಅವುಗಳಿಂದ ಉತ್ಪಾದನೆಯನ್ನು ಪಡಿಬೋದಾಗಿದೆ. ಎಲ್ಲರೂ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಬಹುದಂಥ ಪದ್ಧತಿ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮೇಕೆಗಳನ್ನು 16-60ರವರೆಗೆ ಪ್ರತಿ ಹೆಕ್ಟರ್ ಮೇವಿನ ಪ್ರದೇಶದಲ್ಲಿ ಸಾಕಾಣಿಕೆಯನ್ನು ಮಾಡಬಹುದು ಈ ಪದ್ಧತಿಯೊಳಗೆ. ಇಲ್ಲಿ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡುಗಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಏನು ಉಪಯೋಗ ಆಗ್ತಾವಪ್ಪ ಅಂತಂದರೆ, ಕುರಿ ಮತ್ತು ಮೇಕೆಗಳನ್ನು ನಿರ್ವಹಿಸಲಿಕ್ಕೆ ಬೇಕಾಗ್ತಕ್ಕಂಥ ಕೆಲಸಗಾರರ ಸಂಖ್ಯೆ ಕಡಿಮೆ ಆಗುತ್ತೆ. ಅಂದರೆ ಕಾಯಲಿಕ್ಕೆ ಮಂದಿ ಬೇಕಾಗೋದಿಲ್ಲ. ಇಲ್ಲಿ ಕಡಿಮೆ ಸ್ಥಳದಲ್ಲಿ ಹೆಚ್ಚು ಕುರಿಗಳನ್ನು ನಾವು ಸಾಕಾಣಿಕೆ ಮಾಡಬಹುದಾಗಿದೆ. ಕುರಿಗಳ ಮತ್ತು ಆಡುಗಳ ಬೆಳವಣಿಗೆ ಸಾಮರ್ಥ್ಯ ಹೆಚ್ಚಳವಾಗ್ತದೆ. ಕುರಿ ಮೇಕೆಗಳಿಗೆ ಬರ್ತಕ್ಕಂಥ ಪರಾವಲಂಬಿ ಮತ್ತು ಸಾಂಕ್ರಾಮಿಕ ರೋಗಗಳ ಸಾಧ್ಯತೆ ಕಡಿಮೆ ಆಗಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ಬೋದು. ಕೊಟ್ಟಿಗೆಯಲ್ಲಿ ಕುರಿ ಮತ್ತು ಆಡುಗಳ ಸಾಕಾಣಿಕೆ ಮಾಡ್ತಕ್ಕಂಥ ಪದ್ಧತಿಯಲ್ಲಿ ಎರಡು ವಿಧಗಳಿದ್ದಾವೆ. ಒಂದು ಹುಲ್ಲನ್ನು ಕತ್ತರಿಸಿ ಕುರಿ ಮೇಕೆಗಳನ್ನು ಮೇಯಿಸ್ತಕ್ಕಂಥ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಕುರಿ ಮತ್ತು ಆಡುಗಳನ್ನು ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಬಹುವಾರ್ಷಿಕ ಮೇವಿನ ಬೆಳೆಗಳಾದಂಥ ರೋಡ್ಸ್, ಕುದುರೆ ಮಸಾಲೆ, ಗಿನಿ ಹುಲ್ಲು ಮುಂತಾದವುಗಳನ್ನು ಬೆಳೆದು ಪ್ರತಿನಿತ್ಯ ಕುರಿ ಮತ್ತು ಆಡುಗಳಿಗೆ 1-3-4 kg ಗಿನಿ ಹುಲ್ಲು ಹಾಗೂ 1/2 kg ಕುದುರೆ ಮಸಾಲೆ ಸೊಪ್ಪನ್ನು ತಿನ್ನಿಸೋದು. ಒಂದು ವೇಳೆ ಕುದುರೆ ಮಸಾಲೆ ಇಲ್ಲದಿದ್ದಲ್ಲಿ 250-350 ಗ್ರಾಂನಷ್ಟು ಸಮತೋಲನ ಆಹಾರ, ಅಂದರೆ ಹಿಂಡಿ ಮಿಶ್ರಣವನ್ನು ತಿನ್ನಿಸೋದು. ಕತ್ತರಿಸಿ ನೀಡತಕ್ಕಂಥ ಹಸಿರು ಮೇವನ್ನು ಸಂಪೂರ್ಣವಾಗಿ ತಿಂತವೆ. ಇನ್ನು ಮತ್ತೊಂದು ಎರಡನೇದು ರಸಮೇವು ಮೇಯಿಸ್ತಕ್ಕಂಥ ಪದ್ಧತಿ. ಹಸಿರು ಮೇವು ದೊರೆಯದೇ ಇದ್ದ ಸಂದರ್ಭದಲ್ಲಿ ಈ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈ ಪದ್ಧತಿಯಲ್ಲಿ ಮೇವನ್ನು ಸೈಲೋ ಗುಂಡಿಗಳಲ್ಲಿ ಗಾಳಿ ಆಡದಂತೆ ಶೇಖರಿಸಿ ಮೇವನ್ನು ರಸಮೇವನ್ನಾಗಿ ಪರಿವರ್ತಿಸಿ ಕುರಿ ಮೇಕೆಗಳಿಗೆ ನೀಡಲಾಗ್ತಾ ಇದೆ. ಜೊತೆಯಲ್ಲಿ ದಾನೆ ಮಿಶ್ರಣವನ್ನು ಕೊಡಬೇಕಾಗತ್ತೆ. ಈ ಪದ್ಧತಿಯಲ್ಲಿ 100 ಕುರಿ ಮೇಕೆಗೆ ಮೇವು ಬೆಳೆಯಲಿಕ್ಕೆ 4 ಎಕರೆ ಮತ್ತು ಕೊಟ್ಟಿಗೆ ಹಾಗೂ 1/2 ಎಕರೆ ಕೃಷಿ ಭೂಮಿಯಲ್ಲಿ ಸೈಲೋ ಗುಂಡಿಗಳ ಒಂದು ನಿರ್ಮಾಣ ಮಾಡಬೇಕಾಗತ್ತೆ. ಕೊಟ್ಟಿಗೆ ಒಂದು ಉದ್ದ ಪೂರ್ವ ಪಶ್ಚಿಮವಾಗಿರಬೇಕು. ಕೊಟ್ಟಿಗೆ ಅಗಲ 30 ಅಡಿ ಮೀರಬಾರ್ದು. ಕೊಟ್ಟಿಗೆಯಲ್ಲಿ ಪ್ರತಿ ಕುರಿ ಮೇಕೆಗಳಿಗೆ 10 ಚದರ ಅಡಿ ಜಾಗ ಬರುವಂತೆ ನಿರ್ಮಾಣ ಮಾಡಬೇಕು. ಪ್ರತಿ ಕುರಿ ಮತ್ತು ಆಡುಗಳಿಗೆ 40 ಚದರ ಅಡಿ ಛಾವಣಿ ಇಲ್ಲದ ಒಂದು ಸ್ಥಳವನ್ನು ಅನುಕೂಲ ಮಾಡಿ ವಸತಿ ಕಲ್ಪಿಸಬೇಕು. ಪ್ರತಿ ಕುರಿ ಮೇಕೆಗೆ 40 ಚದರ ಅಡಿ ಛಾವಣಿ ಇಲ್ಲದ ಒಂದು ಸ್ಥಳವನ್ನು ಅನುಕೂಲ ಮಾಡಿ ವಸತಿಯನ್ನು ಕಲ್ಪಿಸಬೇಕು. ಕೊಟ್ಟಿಗೆ ಗೋಡೆ ಎತ್ತರ 3 ಅಡಿ ಇರಬೇಕು. ಇನ್ನುಳಿದಂತೆ 5-6 ಅಡಿ ಮೆಸ್ಸನ್ನು ಅಳವಡಿಸ್ಕೋಬೇಕು. 100 ಕುರಿ ಮೇಕೆಗಳ ನಿರ್ವಹಣೆಗೆ 200 ಚದರ ಅಡಿ, ಅಂದರೆ 12 ಸೈಲೋ ಗುಂಡಿಗಳ ಒಂದು ಅವಶ್ಯಕತೆ ಇರ್ತದೆ. 3x8 ಅಡಿಯ ಮೇವುಣಿಕೆಗಳನ್ನು 20 ಕುರಿ ಮೇಕೆಗಳನ್ನು ಮೇಯಿಸಬಹುದು. ಕುರಿ ಮೇಕೆಗಳ ನಿರ್ವಹಣೆ, ಪ್ರತಿಯೊಂದು ಕುರಿ ಮೇಕೆಗೆ ಪ್ರತಿದಿನ 2 kg ರಸಮೇವನ್ನು ನೀಡಬೇಕು. ರಸಮೇವನ್ನು 1 kg ಬೆಳಗ್ಗೆ ಮತ್ತು ಸಂಜೆಗೆ ನೀಡಬಹುದು. ಈ ಮಧ್ಯೆ ಕುದುರೆ ಮಸಾಲೆ ಸೊಪ್ಪನ್ನು 1/2 kg ಪ್ರತಿ ಕುರಿಗೆ ನೀಡಬೇಕು. ಸೈಲೋ ಗುಂಡಿಯನ್ನು ತೆರೆದ ನಂತರ 15 ದಿನಗಳಲ್ಲಿ ಅದರಲ್ಲಿರತಕ್ಕಂಥ ಗುಣಮಟ್ಟ ಕಡಿಮೆ ಆಗ್ತದೆ. ಆದ್ದರಿಂದ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರಿಂದ ಸಾಕಷ್ಟು ಖರ್ಚನ್ನು ಕಡಿಮೆ ಮಾಡಬಹುದು ಮತ್ತು ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದಾಗಿದೆ. ಆದ್ದರಿಂದ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಆಡುಗಳನ್ನು ಸಾಕಾಣಿಕೆ ಮಾಡುವಂಥ ರೈತ ಬಾಂಧವರು ತಮ್ಮ ಸಮೀಪದಲ್ಲಿರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯನ್ನು ಮಾಡಿ ಲಾಭವನ್ನು ಗಳಿಸಬಹುದಾಗಿದೆ. ಇದುವರೆಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕುರಿ ಮತ್ತು ಹಾಡುಗಳ ಸಾಕಾಣಿಕೆಯ ಕುರಿತು ಡಾಕ್ಟರ್ ವಿ ಜಿ ಬಾವಲತ್ತಿ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ.

ಪ ನಿನಗ ಗಮ ಗಮಂಬ ಜನಯ್ಯ ಹಿಂಗಾರೇಳಕ್ಕೆ ಹೇಳನ ನಮ್ಮಪ್ಪ ಎಂಟ ದಿಕ್ಕಿಗೆ